ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಪ್ರಖರವಾದ ಪ್ರಸನ್ನದಾಯಕವಾದಂತಹ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ರೂಪಕ ಮುಸುರೆಯಿಂದ ಮುಗುಳ್ನಗೆ, ಅಡುಗೆ ಮನೆಯ ತ್ಯಾಜ್ಯಗಳಿಂದ ಜೈವಿಕ ಅನಿಲ ತಯಾರಿಸುವ ತಾಂತ್ರಿಕತೆ ಕುರಿತು ಕಾರ್ಯಕ್ರಮ ಆಲಿಸಲಿದ್ದೀರಿ. ರಚನೆ ಮತ್ತು ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ. ರೂಪಕ ಮುಸುರೆಯಿಂದ ಮುಗುಳ್ನಗೆ, ಅಡುಗೆ ಮನೆಯ ತ್ಯಾಜ್ಯಗಳಿಂದ ಜೈವಿಕ ಅನಿಲ ಉತ್ಪಾದಿಸುವ ತಾಂತ್ರಿಕತೆಯ ಕುರಿತ ಕಾರ್ಯಕ್ರಮ. ರಚನೆ ಮತ್ತು ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಕೇಳಿ ರೂಪಕ ಮುಸುರೆಯಿಂದ ಮುಗುಳ್ನಗೆ. ಶಿವ ಶರಣ, ಇಂಥ ಹಸಿ ಕಟ್ಟಿಗೆ ಇಟ್ಕೊಂಡು ಈ ಸ್ಮಂತಿಗೆಲ್ಲ ಹ್ಯಾಂಗ ಅಡ್ಗೆ ಮಾಡೋದು ಅಂತೀನಿ. ಮದಿವಾಗಿ 10 ವರ್ಷ ಆತು, ಅವಾಗಿಂದ ಇದ ಹಣೆಬಾರ ಆಗ್ಯದ. ಇನ್ನ ಎಷ್ಟು ದಿವಸ ಅಂತ ಈ ತ್ರಾಸ? ಶಿವನ, ಈ ಹೆಣ್ಣಿನ ಜನ್ಮಕ್ಕ ಏಪ್ಪ ಸಾಕಾಗ ಹೋತು. ನಡ್ದು ನಡ್ದು ಇನ್ನ ಎಷ್ಟಂತ ನಡಿಬೇಕೋ ಏನೋ. ಈ ಒಣ ಖಡ್ಗಿ ಕಾಲಾಗ 4 ಮೈಲಿ ನಡ್ದ, ಬರೀ ನಡ್ದದ್ದೇ ಆಯ್ತು. ಹೊರತಾಗಿ ಒಣ ಖಡ್ಗಿ ಎಟ್ಟಬೇಕೋ ಅಟ್ ಇನ್ನಾ ಸಿಗ್ಲಿಲ್ಲ. ಇನ್ನ ಮನೆಗೆ ಯಾವಾಗ ಹೋಗ್ಲಿ, ಅಡಿಗೆ ಯಾವಾಗ ಮಾಡ್ಲಿ, ಮಕ್ಕಳಿಗೆ ಬುತ್ತಿ ಯಾವಾಗ ಕಟ್ಲಿ? ಸಾಕಾಗೋತಪ್ಪ. ಏಕ ಯಾರದು? ನಾನ ಮಾದೇವಿ. ನಡಿ ಸಗಣಿ ಕುಳ್ಳ ಆಯ್ಕೊಂಡ್ ಬರಾಮಿ. ಅಯ್ಯ ಮಾದೇವಿ, ನೀ ಯಾಕ ಹೊಂಟಿದೆ ಸಾಲಿ ಬಿಟ್ಟು ಕುಳ್ಳಾರ್ಸಕ? ಮತ್ತೆ ಅಕ್ಕ, ನಮ್ಮ ಅವಗ ಆರಾಮಿಲ್ಲ, ಅದಕ್ಕ ನನಗ ಹೋಗ್ ಬಾ ಅಂತ ನಮ್ಮ ಅಪ್ಪ ಹೇಳನ. ಈ ನುಡಿ ಚಿತ್ರಗಳನ್ನ ಕೇಳಿದ್ರಲ್ಲ, ದಿನನಿತ್ಯದ ಜೀವನ ಚಕ್ರವನ್ನು ತಳ್ಳಲು ಪಡಬೇಕಾಗಿರುವ ಕಷ್ಟದ ಕಲ್ಪನೆ ಮಾಡಿಕೊಂಡಿರಲ್ಲ? ನಮ್ಮ ಗ್ರಾಮೀಣ ಮಹಿಳೆಯರು ಅಷ್ಟೇ ಏಕೆ, ಎಲ್ಲೆಲ್ಲಿ ಉರುವಲಿನ ಸಮಸ್ಯೆ ಇದೆಯೋ ಅಲ್ಲೆಲ್ಲ ದಿನನಿತ್ಯದ ಈ ಹೋರಾಟದ ಅಂತ್ಯಕ್ಕೆ ಪರಿಹಾರ ಇಲ್ಲವೇ? ಏಕಿಲ್ಲ, ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇರುವ ಹಾಗೆ ಈ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇದೆ. ಒಂದು ಖುಷಿಯ ಸಂಗತಿ ಎಂದರೆ ಈ ಸಮಸ್ಯೆಯ ಪರಿಹಾರಕ್ಕೆ ನಾವು ದೇಶವನ್ನೆಲ್ಲ ಸುತ್ತುತ್ತಾ ಹೋಗಬೇಕಾಗಿಲ್ಲ. ಇದೊಂದು ಭಾರೀ ದೊಡ್ಡ ತಂತ್ರಜ್ಞಾನ ಇರಬಹುದು ಎಂದು ಆತಂಕಿತರಾಗಬೇಕಾಗಿಲ್ಲ. ಇದಕ್ಕಾಗಿ ಬಹಳ ದೊಡ್ಡ ಮೊತ್ತದ ಹಣವನ್ನು ಖರ್ಚು ಮಾಡಬೇಕಾಗಬಹುದು ಎಂದುಕೊಂಡಿದ್ದರೆ ಅದು ಕೂಡ ತಪ್ಪು. ಈ ಪರಿಹಾರ ಬಹಳ ಅಪಾಯಕಾರಿ ಇರಬಹುದು ಎಂದು ಸುಮ್ಮನೆ ಊಹೆ ಮಾಡಿಕೊಳ್ಳಬೇಕಾಗಿಲ್ಲ. ವಾಸ್ತವ ಏನೆಂದರೆ ಉರುವಲಿನ ಸಮಸ್ಯೆಗೆ ಪರಿಹಾರಕ್ಕಾಗಿ ದೂರದಲ್ಲೆಲ್ಲೋ ಹುಡುಕಾಡುತ್ತಾ ಹೋಗಬೇಕಾಗಿಲ್ಲ, ಅದು ನಮ್ಮ ಹತ್ತಿರವೇ ಇದೆ, ನಮ್ಮ ಮನೆಯಲ್ಲಿಯೇ ಇದೆ, ನಮ್ಮ ಅಡುಗೆ ಮನೆಯಲ್ಲಿಯೇ ಇದೆ. ಹೌದು, ಇದೇನು ಆಶ್ಚರ್ಯವಲ್ಲ. ವಿಜ್ಞಾನದ ಸಹಾಯದಿಂದ ನಮ್ಮ ಅಡುಗೆ ಮನೆಯಲ್ಲಿ ತಿಂದುಂಡ ಬಳಿಕ ಉಳಿಯುವ ಅನ್ನ, ರೊಟ್ಟಿ, ಹಿಟ್ಟು, ಬೇಳೆ, ಸಿಪ್ಪೆ, ತರಕಾರಿಗಳನ್ನು ಬಳಸಿ ಗ್ಯಾಸ್ ಅಂದರೆ ಅನಿಲವನ್ನ ತಯಾರಿಸಬಹುದು. ಈ ಅನಿಲವನ್ನು ಎಲ್ಪಿಜಿ ಸಿಲಿಂಡರ್ ಬಳಸಿದಂತೆಯೇ ಉಪಯೋಗಿಸಿ ಸರಳವಾಗಿ ಸುಲಭವಾಗಿ ಅಡುಗೆ ಮಾಡಬಹುದು. ಕಟ್ಟಿಗೆ ಕುಳ್ಳುಗಳನ್ನು ಹುಡುಕುತ್ತಾ ಅಲೆಯುವ ಶ್ರಮ ಸಮಯ ಉಳಿಸಬಹುದು. ನಿತ್ಯ ಒಲೆಯ ಮುಂದೆ ಕೂತು ಅಪಾಯಕಾರಿ ಹೊಗೆಯನ್ನ ಉಸಿರಾಡುವುದನ್ನು ತಪ್ಪಿಸಿಕೊಂಡು ಆರೋಗ್ಯಕರ ಬಾಳಿನ ಆನಂದವನ್ನ ಸವಿಯಬಹುದು. ಶಾಲೆಗೆ ಹೋಗುವ ಮಕ್ಕಳಿಗೆ ಸಕಾಲಕ್ಕೆ ಬಿಸಿ ಅಡುಗೆ ಮಾಡಿ ಬುತ್ತಿ ಕಟ್ಟಿ ಕಳುಹಿಸಬಹುದು. ಮನೆ ಮಂದಿಯೆಲ್ಲ ದಿನನಿತ್ಯವೂ ಸಂತೋಷದ ಬಾಳನ್ನ ಸವಿಯಬಹುದು. ನಿಮಗೆ ಈ ಅಡುಗೆ ಮನೆಯ ಮುಸುರೆ ಪದಾರ್ಥಗಳಿಂದ ಹೇಗೆ ಅನಿಲವನ್ನು ಉತ್ಪಾದಿಸಬಹುದು ಎಂದು ತಿಳಿದುಕೊಳ್ಳಬೇಕು ಅನಿಸುತ್ತಿದೆ ಅಲ್ಲವೇ? ಹಾಗಿದ್ದರೆ ಕೇಳಿ, ಇಲ್ಲಿ ವಿವರವಾಗಿ ಆ ಬಗ್ಗೆ ಹೇಳುತ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಅಡುಗೆ ತಯಾರಿಕೆಗೆ ಬೇಕಾದಂತಹ ಇಂಧನ ಮೂಲಗಳಾದ ಕಟ್ಟಿಗೆ, ಇದ್ದಿಲು, ವಿದ್ಯುತ್ ಹಾಗೂ ಎಲ್ಪಿಜಿ ಗ್ಯಾಸ್ಗಳ ಕೊರತೆ ದಿನದಿನವೂ ಹೆಚ್ಚಾಗುತ್ತಿದೆಯಲ್ಲದೆ ದುಬಾರಿಯಾಗುತ್ತಿದೆ. ಜನಸಂಖ್ಯೆ ಹೆಚ್ಚಾದಂತೆ ಮೂಲಭೂತ ಸೌಕರ್ಯದ ಕೊರತೆಯ ಪ್ರಮಾಣವೂ ಹೆಚ್ಚಾಗುತ್ತಿದೆ. ಇದಕ್ಕೆ ಪರ್ಯಾಯವಾಗಿ ಅಡುಗೆ ಮನೆ ತ್ಯಾಜ್ಯದಿಂದ ಜೈವಿಕ ಅನಿಲ ಉತ್ಪಾದನೆ ಘಟಕವನ್ನು ಸ್ಥಾಪಿಸಿಕೊಂಡು ಉತ್ತಮವಾದ ಜೈವಿಕ ಅನಿಲವನ್ನು ಉತ್ಪಾದಿಸಬಹುದು. ಮನೆಯಲ್ಲಿ ಉಳಿಯುವ ಅನ್ನ, ಹಿಟ್ಟು, ತರಕಾರಿ ಸಿಪ್ಪೆ, ಉಪಯೋಗಿಸದೇ ಇರುವ ಹಿಟ್ಟು ಮತ್ತು ಸಸ್ಯಜನ್ಯ ಪದಾರ್ಥಗಳನ್ನು ಗಾಳಿ ಮತ್ತು ನೇರವಾದ ಸೂರ್ಯನ ಶಾಖದ ನೆರವಿಲ್ಲದೆ ಎನೆರೋಬಿಕ್ ಫರ್ಮೆಂಟೇಷನ್ಗೆ ಒಳಪಡಿಸಿದಾಗ, ಅಂದರೆ ಕಳಿಸಿದಾಗ, ಇವುಗಳಿಂದ ಕ್ರಮೇಣ ಜೈವಿಕ ಅನಿಲ ಬಿಡುಗಡೆಯಾಗುತ್ತದೆ. ಘಟಕದ ಕಾರ್ಯವೈಖರಿ ಹೇಗೆ ಇರುತ್ತದೆ ಎಂಬುದನ್ನ ನೋಡೋಣ. ಈ ಜೈವಿಕ ಅನಿಲದಲ್ಲಿ ಶೇಕಡ 60% ಮೀಥೇನ್, ಶೇಕಡ 38% ಇಂಗಾಲಾಮ್ಲ ಮತ್ತು ಅಲ್ಪ ಪ್ರಮಾಣದಲ್ಲಿ ಹೈಡ್ರೋಜನ್ ಸಲ್ಫೇಟ್ ಆಮ್ಲಗಳಿರುತ್ತವೆ. ಒಂದು ಘನಮೀಟರ್ ಜೈವಿಕ ಅನಿಲ ಘಟಕವು ಸುಮಾರು 20,000 kJ ಶಾಖವನ್ನು ಕೊಡಬಲ್ಲದು. ಗಾಳಿ ಮತ್ತು ಬೆಳಕು ಹೋಗದ ಪಿವಿಸಿ ಡ್ರಮ್ಗಳು ಅಥವಾ ಇಟ್ಟಿಗೆಗಳನ್ನು ಬಳಸಿ ಈ ಘಟಕವನ್ನು ನಿರ್ಮಾಣ ಮಾಡಬಹುದು. ಪೈಪ್ಲೈನ್ ಮೂಲಕ ಈ ಘಟಕದಲ್ಲಿ ಉತ್ಪತ್ತಿಯಾದ ಅನಿಲವನ್ನು ನೇರವಾಗಿ ಜೈವಿಕ ಅನಿಲ ಸ್ಟೌವ್ನಲ್ಲಿ ಉರಿಸಿ ಬಳಕೆ ಮಾಡಬಹುದು. ಘಟಕದಲ್ಲಿ ಬಳಸಬಹುದಾದ ತ್ಯಾಜ್ಯಗಳು ಯಾವುವು ಎಂದರೆ, ಗಿರಣೆ ಹಿಟ್ಟು, ಚಹಾಪುಡಿ, ಪಪ್ಪಾಯಿ ಹಣ್ಣು, ಆಲೂಗಡ್ಡೆ, ಕಡಲೆ ಹಿಟ್ಟು, ಕೈ ತೊಳೆದ ಹಿಟ್ಟಿನ ನೀರು, ಬಾಳೆಹಣ್ಣಿನ ಸಿಪ್ಪೆ, ಉಪಯೋಗಿಸದೇ ಇರೋ ರೊಟ್ಟಿ, ಅನ್ನ ಇತ್ಯಾದಿ. ತ್ಯಾಜ್ಯಗಳನ್ನು ಬಳಸುವ ವಿಧಾನ ಹೀಗೆ ಇದೆ. ಪ್ರಾರಂಭದಲ್ಲಿ 1,000 ಲೀಟರ್ ಡ್ರಮ್ನ ಒಳಗೆ ಸುಮಾರು 200 kgಯಷ್ಟು ದನದ ಸಗಣಿಯನ್ನು ಹುಲ್ಲು, ಕಸ, ಕಡ್ಡಿ ಇಲ್ಲದಂತೆ ಸ್ವಚ್ಛಗೊಳಿಸಿ ಸುಮಾರು 200 ಲೀಟರ್ ನೀರಿನೊಂದಿಗೆ ಚೆನ್ನಾಗಿ ಕಲಿಸಿ ಡ್ರಮ್ನಲ್ಲಿ ತುಂಬಿ ಡೈಜೆಸ್ಟರ್ನ ಮೇಲ್ಭಾಗದವರೆಗೂ ನೀರನ್ನು ತುಂಬಬೇಕು. ನಂತರ 750 ಲೀಟರ್ ಡ್ರಮ್ ಅನ್ನು ಅದರ ಮೇಲೆ ಮುಚ್ಚಬೇಕು. ಪ್ರತಿದಿನ 2-3 ಲೀಟರ್ ನೀರನ್ನು ಹಾಕುತ್ತಾ 750 ಲೀಟರ್ ಡ್ರಮ್ ಅನ್ನು ಸರಿಯಾಗಿ ತಿರುಗಿಸಬೇಕು. ಘಟಕ ಸ್ಥಾಪನೆಯಾದ 5-7 ದಿನಗಳಲ್ಲಿ ಜೈವಿಕ ಅನಿಲ ಉತ್ಪತ್ತಿಯಾಗಿ ಪರೀಕ್ಷೆ ಮಾಡಿದಾಗ ಒಲೆ ಉರಿಯುತ್ತದೆ. ಅನಿಲ ಉತ್ಪತ್ತಿಯಾದ ದಿನದಿಂದ ಪ್ರತಿದಿನ 200 ಗ್ರಾಂ ಗಿರಣಿಯಲ್ಲಿ ನೆಲಕ್ಕೆ ಬಿದ್ದ ಗೋಧಿ ಅಥವಾ ಜೋಳದ ಹಿಟ್ಟು ಮತ್ತು 400 ಮಿಲಿಲೀಟರ್ ನೀರನ್ನು ಸೇರಿಸುತ್ತಾ ಪ್ರತಿ 3 ದಿನಕ್ಕೊಮ್ಮೆ 200-400 ಗ್ರಾಂಗಳಂತೆ ಹೆಚ್ಚಿಸುತ್ತಾ 1 ಕೆಜಿ ಹಿಟ್ಟು ಆಗುವವರೆಗೆ ಗ್ಯಾಸ್ ಡೈಜೆಸ್ಟರ್ ಚೇಂಬರ್ನಲ್ಲಿ ಗಂಜಿ ರೂಪದಲ್ಲಿ ಹಾಕುತ್ತಾ ಬರಬೇಕು. ಈ ಅವಧಿಯಲ್ಲಿ ಘಟಕದಿಂದ ಪ್ರತಿದಿನ 2-3 ಗಂಟೆಗಳ ಅಡುಗೆಗಾಗಿ ಅನಿಲ ಉತ್ಪತ್ತಿಯಾಗುತ್ತದೆ. 1 ಕೆಜಿ ಹಿಟ್ಟು ಹಾಕುವ ಪ್ರಕ್ರಿಯೆ ಮುಗಿದ ನಂತರ ಕಾಲಕ್ರಮೇಣ ಗಿರಣಿ ಹಿಟ್ಟನ್ನು ಪ್ರತಿ 3 ದಿನಗಳಿಗೊಮ್ಮೆ 200 ಗ್ರಾಂನಂತೆ ಕಡಿಮೆ ಮಾಡಿ ಮನೆ ತ್ಯಾಜ್ಯಗಳಾದ ಬಳಸಿದ ಚಹಾಪುಡಿ, ಕೊಳೆತ ಪಪ್ಪಾಯಿ ಹಣ್ಣು, ಬಾಳೆಹಣ್ಣು, ಮುಸುರೆ ಪದಾರ್ಥಗಳಾದ ಅನ್ನ, ರೊಟ್ಟಿ, ಚಪಾತಿಗಳನ್ನು ಕೈಯಿಂದ ಕಿವುಚಿ ದ್ರವರೂಪಕ್ಕೆ ತಂದು ಪ್ರತಿದಿನ ಬೆರೆಸುತ್ತಾ ಹೋಗಬೇಕು. ಇದೇ ರೀತಿ ದಿನಂಪ್ರತಿ 2 ಕೆಜಿಯಷ್ಟು ಅಡುಗೆ ಮನೆಯಲ್ಲಿ ಉಳಿಯುವ ತ್ಯಾಜ್ಯಗಳನ್ನು ಹೊರಗೆ ಎಸೆಯದೆ ಒಂದು ಬಕೆಟ್ನಲ್ಲಿ ಸಂಗ್ರಹಿಸಿ ಸರಿಯಾಗಿ ಕಿವುಚಿ ಘಟಕಕ್ಕೆ ಹಾಕುತ್ತಾ ಬರಬೇಕು. ಇದರಿಂದ ಪ್ರತಿದಿನ 2-3 ಗಂಟೆವರೆಗೆ ಅಡುಗೆ ಮಾಡುವಷ್ಟು ಅನಿಲ ಉತ್ಪತ್ತಿಯಾಗುತ್ತದೆ. ಘಟಕದಿಂದ ದೊರೆಯುವ ಇಂಧನ ಪ್ರಮಾಣ ಎಷ್ಟು ಎಂದು ತಿಳಿಯಬೇಕಲ್ಲವೇ? 1 ಘನಮೀಟರ್ ಜೈವಿಕ ಅನಿಲದಿಂದ ಸುಮಾರು 20,000 kJ ಶಾಖವನ್ನ ಪಡೆಯಬಹುದು. ಪ್ರತಿದಿನ 2-3 ಗಂಟೆಗಳ ಕಾಲ ಅಡುಗೆ ಮಾಡುವಷ್ಟು ಅನಿಲ ಉತ್ಪತ್ತಿಯಾಗುತ್ತದೆ. ಅಂದರೆ ದಿನಕ್ಕೆ 650 ಲೀಟರ್ ಜೈವಿಕ ಅನಿಲ ಉತ್ಪತ್ತಿಯಾಗುತ್ತದೆ. ಘಟಕದಿಂದ ಸಾಕಷ್ಟು ಪ್ರಯೋಜನಗಳು ಇವೆ. ಮೊದಲನೇದು, ನಮಗೆ ಬೇಕಾಗುವ ಅಡುಗೆ ಅನಿಲವನ್ನು ನಾವೇ ಉತ್ಪತ್ತಿ ಮಾಡಬಹುದು. ಎಲ್ಪಿಜಿ ಗ್ಯಾಸ್ನ ಬೇಡಿಕೆಯನ್ನ ಕಡಿಮೆ ಮಾಡಬಹುದು. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಡಬಹುದು. ಈ ಘಟಕದಿಂದ ಹೊರಬರುವ ಸ್ಲರಿಯನ್ನ ಗೊಬ್ಬರವಾಗಿ ನಮ್ಮ ಸುತ್ತಮುತ್ತ ಇರುವ ಗಿಡ ಮರಗಳಿಗೆ ಹಾಕಬಹುದು. ಘಟಕ ಸ್ಥಾಪನೆಗಾಗಿ ಬೇಕಾಗುವ ಸಾಮಗ್ರಿಗಳು ಅಂದರೆ ಗ್ಯಾಸ್ ಡೈಜೆಸ್ಟರ್ ಚೇಂಬರ್ ಅಂದರೆ 1000 ಲೀಟರ್ ಸಾಮರ್ಥ್ಯದ ಪಿವಿಸಿ ಡ್ರಮ್, ಗ್ಯಾಸ್ ಹೋಲ್ಡರ್ ಚೇಂಬರ್ ಅಂದರೆ 750 ಲೀಟರ್ ಪಿವಿಸಿ ಡ್ರಮ್, ಗ್ಯಾಸ್ ಹರಿಯುವ ಪೈಪು ಉದ್ದಕ್ಕೆ ತಕ್ಕಂತೆ ಅಂದರೆ ನಮಗೆ ಬೇಕಾದಷ್ಟು ಉದ್ದದ ಅಳತೆಯ ಗ್ಯಾಸ್ ಹರಿಯುವ ಪೈಪು ಬೇಕಾಗುತ್ತದೆ, ಗ್ಯಾಸ್ ಉರಿಯುವ ನಲ್ಲಿ ಒಂದು, ಗ್ಯಾಸ್ ಸ್ಟೌ ಒಂದು, ತ್ಯಾಜ್ಯ ಪದಾರ್ಥ ಹಾಕುವ ಪಿವಿಸಿ ಪೈಪ್ ಇತ್ಯಾದಿಗಳು ಬೇಕಾಗುತ್ತವೆ. ಇಷ್ಟಾದರೆ ಒಂದು ಜೈವಿಕ ಅನಿಲ ಘಟಕ ಸಿದ್ದವಾಗುತ್ತದೆ. ಇಂತಹ ಜೈವಿಕ ಅನಿಲ ಉತ್ಪಾದಿಸುವ ಘಟಕವನ್ನು ಸ್ಥಾಪನೆ ಮಾಡಿಕೊಳ್ಳಲು ಇಂದು ಅನೇಕ ಸಂಸ್ಥೆಗಳು ಸೌಲಭ್ಯವನ್ನು ನೀಡುತ್ತಿವೆ. ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು ಇಂತಹ ಜೈವಿಕ ಅನಿಲ ಘಟಕಗಳನ್ನು ಸ್ಥಾಪನೆ ಮಾಡಿಕೊಳ್ಳುವಂತೆ ಗ್ರಾಮೀಣ ಜನರಿಗೆ ತಿಳುವಳಿಕೆ ಹಾಗೂ ಪ್ರೇರೇಪಣೆ ನೀಡುತ್ತಿವೆ. ಗುಲ್ಬರ್ಗಾದ ಪರಿವರ್ತನಾ ಎಂಬ ಸಂಸ್ಥೆ ಜಿಲ್ಲಾ ನಬಾರ್ಡ್ ಬ್ಯಾಂಕ್ ಸಹಯೋಗದೊಂದಿಗೆ ಇಂತಹ ಕೆಲವು ಘಟಕಗಳನ್ನು ಆಳಂದ ತಾಲೂಕಿನ ಬೆಳಮಗಿ, ವಿಕೆ ಸಲಗರ್ ಗ್ರಾಮಗಳ ಫಲಾನುಭವಿಗಳ ಮನೆಗಳಲ್ಲಿ ಸ್ಥಾಪಿಸಿದೆ. ನನ್ನ ಹೆಸರು ಪಾಂಡುರಂಗರಾವ್ ಅಂತ. ನಾನು ಪರಿವರ್ತನಾ ಸಂಸ್ಥೆ ಅಧ್ಯಕ್ಷನಾಗಿದ್ದೇನೆ ಗುಲ್ಬರ್ಗಾನಲ್ಲಿ. ನಾನು ಈ ಗ್ರಾಮ ಭಾಗದಲ್ಲಿ ಆವಾಗವಾಗ ಹೋದಾಗ ಹಳ್ಳಿ ಹೆಣ್ಣುಮಕ್ಕಳು ಹೋಗಿ ಕಟ್ಟಿಗೆ ಉರಿಸಿ ಮಾಡುವಂತಹ ತಾಪತ್ರಯಗಳನ್ನು ನೋಡಿ ನಮ್ಮ ಒಂದು ಮನಸ್ಸಿನಲ್ಲಿ ಏನಾದರೂ ಒಂದು ಸೊಲ್ಯೂಷನ್ ಅಥವಾ ಒಂದು ಇದನ್ನು ಮಾಡಬೇಕು ಅಂತ ನಾವು ಒಂದು ಬಯೋಗ್ಯಾಸ್ ಯೂನಿಟ್ ಔಟ್ ಆಫ್ ಕಿಚನ್ ವೇಸ್ಟ್ ಅಂತ ಒಂದು ಮಾಡಿದ್ವಿ. ಇದು ಗ್ರಾಮೀಣ ಭಾಗದಲ್ಲಿ ಹೊಸದೇ ಅಂತ ಹೇಳಬಹುದು. ಇದರಲ್ಲಿ ಏನಿಲ್ಲ ಅಂತಂದ್ರೆ ಈ ಮುಸುರೆಯಿಂದ ತಯಾರಾಗತಕ್ಕಂತಹ ಅಡಿಗೆ, ಪಾಪ್ಯುಲರ್ಲಿ ಇದಕ್ಕೆಲ್ಲ ಮುಸುರೆ ಗ್ಯಾಸ್ ಅಂತ ಇದ್ದಾರೆ. ನಾವು ಈ ಗ್ಯಾಸ್ ಅನ್ನು ಸುಮಾರು ಅಳನ್ ತಾಲೂಕಿನ 5 ಗ್ರಾಮಗಳಲ್ಲಿ 20 ಮನೆಗಳಲ್ಲಿ ನಾವು ಉರಿಸ್ತಾ ಇದೀವಿ. ಸುಮಾರು 2008ರಲ್ಲಿ ಪ್ರಾರಂಭ ಆಯಿತು ಯೋಜನೆ. 8ರಲ್ಲಿ ಪ್ರಾರಂಭ ಆಗಿದ್ದನ್ನು ನಾವು 20 ಮನೆಗಳಲ್ಲಿ ಈಗ ಒಲೆಗಳನ್ನು ಕೊಟ್ಟಿದ್ದೀವಿ ಮತ್ತು ಗ್ಯಾಸ್ ಕೊಟ್ಟಿದ್ದೀವಿ, ಗ್ಯಾಸ್ ಮಾಡಿಕೊಟ್ಟಿದ್ವಿ ಅವರಿಗೆ. ಇದರಿಂದ ಅವರಿಗೆ ಬಹಳ ಅನುಕೂಲ ಆಗ್ತದೆ. ಬಹಳ ಅನುಕೂಲ ಅಂದ್ರೆ ಸುಮಾರು 2-3 ತಾಸು ಅಡಿಗೆ ಮಾಡ್ತಾರೆ. ಇದರಲ್ಲಿ ಎಲ್ಲಾ ತರದ ಅಡಿಗೆನೂ ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ಸುಮಾರು ಒಂದು 500-600 ರೂಪಾಯಿ ಪ್ರತಿ ತಿಂಗಳು ಅವರು ಉಳಿಸ್ತಾ ಇದ್ದಾರೆ. ಹಳ್ಳಿ ಹೆಣ್ಮಕ್ಕಳಿಗೆ ನಾವು ಭೇಟಿಯಾದಾಗ ನಮ್ಗೆಲ್ಲ ಬಹಳ ಆಭಾರಿಯಾಗಿದ್ದೇವೆ ಸರ್, ಮತ್ತೆ ನೀವು ನಮಗೆ ಇನ್ನೂ ಮತ್ತೆ ಮುಂದಿನ ಸಹಾಯ ಕೊಡಬೇಕು ಅಂತ ಕೇಳಿದಾಗ ನಾವು ಬೇರೆ ಬೇರೆ ಬ್ಯಾಂಕ್ಗಳ ಮುಖಾಂತರ ಕೂಡ ಇದನ್ನ ಒಂದು ಸಾಲ ರೂಪದಲ್ಲಿ ಇದನ್ನು ಕೊಡಿಸಿ ಮಾಡುವಂತಹ ಕೆಲಸವನ್ನು ಸಹಿತ ನಾವು ಮಾಡಿದ್ವಿ. ಇದರಿಂದ ಒಂದು ನಮ್ಮ ಸಾಮಾಜಿಕ ಅರಣ್ಯ ಪ್ರದೇಶ ಇದೆ. ಈಗ ಕಟ್ಟಿಗೆ ಕಡ್ಕೊಂಡ್ಬರ್ಲಿಕ್ಕೆ ಹೋದವರು ಇಂಥ ಕಟ್ಟಿಗೆನೇ ಅಂತ ಅವರು ಡಿಸ್ಕ್ರಿಮಿನೇಟ್ ಮಾಡಲ್ಲ. ಎಲ್ಲಾ ತರದ ಕಟ್ಟಿಗೆನೂ ಕಡಿದು ಬಿಡ್ತಾರೆ ಮತ್ತೆ ಕೂಳುಗಳನ್ನು ಸುಡ್ತಾರೆ. ಈ ಎರಡು ಅಮೂಲ್ಯ ವಸ್ತುಗಳು ಹಾಳಾಗುವುದನ್ನು ಈ ಬಯೋಗ್ಯಾಸ್ ತಡೆದಿದೆ ಅಂತ ಹೇಳಬಹುದು. ಇದರಿಂದ ಬಹಳ ಜನರಿಗೆ, ಹಳ್ಳಿಯವರಿಗೆ ಬಹಳ ಅನುಕೂಲ ಆಗಿದೆ. ಒಂದು ಏನಂತಂದ್ರೆ ಈ ಶಹರ್ನಲ್ಲಿ ಹೆಂಗೆ ಟೀ ಕಾಫಿ ಬೇಗನೆ ಮಾಡಿ ತಂದು ಕೊಡ್ತಾರೆ, ಅದೇ ರೀತಿ ಹಳ್ಳಿನಲ್ಲೂ ಕೂಡ ಒಂದಿಂತಹ ಒಂದು ಪದ್ಧತಿ ಬಂದಿದೆ. ಅವರಿಗೆ ಭಾರಿ ಖುಷಿಯಾಗಿದೆ ಅಂತ ನಾನು ಹೇಳಬಹುದು. ಇದಲ್ಲದೆ ಏನಾಗಿದೆ ಅಂತಂದ್ರೆ, ಮೊದಲು ಈ ಕಟ್ಟಿಗೆ ಹಚ್ಚಿ ಅಡಿಗೆ ಮಾಡಬೇಕಾಯ್ತಂದ್ರೆ ಹೊಗೆ ಸುತ್ತಕೊಂಡು ಏನಂತಂದ್ರೆ ಅವರದು ಶ್ವಾಸಕೋಶದ ಮೇಲೆ ಬಹಳ ಪರಿಣಾಮ ಆಗ್ತಿತ್ತು, ತಲೆನೋವು. ಅದು ಅವರು ಒಂದು 7-8 ಕಾಯಿಲೆಗಳನ್ನು ನಮ್ಗೆ ಹೇಳಿದ್ದಾರೆ. ಕಣ್ಣಿನ ಮೇಲೂ ಬಹಳ ತೊಂದರೆ ಆಗ್ತಿತ್ತು, ಬೇಗನೆ ಚಾಳಿಸ್ ಬರ್ತಿತ್ತು, ತೊಂದರೆಗಳನ್ನು ನಮ್ಗೆ ಹೇಳಿದ್ದಾರೆ. ಆ ತೊಂದರೆಗಳೆಲ್ಲ ಈಗ ನಿವಾರಣೆ ಆಗಿದೆ ಕೂಡ ಅಂತ ಹೇಳಿದ್ದಾರೆ. ಹಳ್ಳಿ ಹೆಣ್ಮಕ್ಕಳೊಂದು ಮತ್ತೆ ಅದರಲ್ಲಿ ಒಂದು ಆವಿಷ್ಕಾರ ಮಾಡಿದ್ದಾರೆ. ಏನಂತಂದ್ರೆ ಮೊದಲು ರೊಟ್ಟಿ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ ಅಂತಿದ್ರು. ನಾನು ಒಂದು 4-5 ಜನ ಕರ್ಕೊಂಡು ಹೋದಾಗ ನಾನೇ ಹೇಳ್ತಾ ಇದ್ದೆ ರೊಟ್ಟಿ ಮಾಡ್ಲಿಕ್ಕೆ ಬರಲ್ಲ ಸರ್ ಇದ್ರೆ ಅಂತ. 5ನೇ ಸಲ ಒಂದ್ಸಲ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ನವರನ್ನು ಕರ್ಕೊಂಡು ಹೋಗಿದ್ದೆ, ಬೆಂಗಳೂರಿಂದ ಬಂದಿದ್ರು ಅವರು. ಅದೇ ಮನೆಗೆ ಹೋಗಿದ್ವಿ. ಹೋಗಿ ಕೇಳಿದಾಗ ನಾನು ಅವರಿಗೆ ಯಥಾ ಪ್ರಕಾರ ಹೇಳಿದೆ, ಸರ್ ಇದರಲ್ಲಿ ರೊಟ್ಟಿ ಮಾಡ್ಲಿಕ್ಕೆ ಬರಲ್ಲ ಅಂತ. ಆ ಮನೆ ಹೆಣ್ಮಗಳು ಹೇಳಿದ್ರು, ಇಲ್ಲ ಸರ್ ರೊಟ್ಟಿ ಮಾಡ್ಲಿಕ್ಕೆ ಬರ್ತದೆ ಅಂತ. ನನಗೆ ಆಶ್ಚರ್ಯ ಆಯ್ತು, ಯಾಕೆ ಹಂಗೆ ಅಂತ ಕೇಳಿದಾಗ, ನಾವು ರೊಟ್ಟಿ ಸೈಜೇ ಕಮ್ಮಿ ಮಾಡಿಬಿಟ್ಟಿದ್ವಿ ಅಂತ. ಇದರಲ್ಲಿ ಒಂದು ಆವಿಷ್ಕಾರದಲ್ಲಿ ಒಂದು ಆವಿಷ್ಕಾರ ನಮ್ಮ ಹೆಣ್ಮಕ್ಳು ಮಾಡಿದ್ದಾರೆ. ಇದು ನಮಗೆ ಬಹಳ ಸಂತೋಷ ತಂದಿದೆ ಮತ್ತು ಎಲ್ಲಾ ರೀತಿಯಿಂದ ಆರೋಗ್ಯ ದೃಷ್ಟಿಯಿಂದ, ಸಾಮಾಜಿಕ ದೃಷ್ಟಿಯಿಂದ, ಆರ್ಥಿಕ ದೃಷ್ಟಿಯಿಂದ ಇದು ಒಂದು ಹೊಸ ಪ್ರಯೋಗ. ಏನಂತಂದ್ರೆ ನೆರವು ಕೊಟ್ಟವರು ನಬಾರ್ಡ್ನವರು. ನಬಾರ್ಡ್ನವರು ನೆರವು ಕೊಡಲಿಲ್ಲ ಅಂದ್ರೆ ಈ ಯೋಜನೆಯೇ ಆಗ್ತಿದ್ದಿಲ್ಲ. ಈ ಒಂದು ಬಯೋಗ್ಯಾಸ್ ಯೂನಿಟ್ಗಳನ್ನು ಕಲಬುರಗಿ ಜಿಲ್ಲೆಯಲ್ಲಿ ಮಾಡಿದವರು ನಾವು ಪ್ರಥಮರೇ. ಮೊದಲಿದು ಸಣ್ಣ ಪ್ರಾಯೋಗಿಕ ರೂಪದಲ್ಲಿ ಒಂದು ಮೈಸೂರಿನಲ್ಲಿ ಒಂದು ಯೂನಿಟ್ ಇದೆ. ಅದನ್ನು ನೋಡ್ಕೊಂಡು ಬಂದು ಬಹಳ ಸಿಂಪಲ್ ಇದೆ. ಏನು ಇದರಲ್ಲಿ ಬೇಕಾಗುವಂತಹ ಘಟಕಗಳಂದ್ರೆ 2 ಟ್ಯಾಂಕ್ಗಳು, ಒಂದು ದೊಡ್ಡ ಸ್ಟ್ಯಾಂಕ್ಸ್ 1000 ಲೀಟರ್ದು, ಒಂದು ಸಣ್ಣ ಸ್ಟ್ಯಾಂಕ್ಸ್ 750 ಲೀಟರ್ದು. ಇದನ್ನ ಸರಿಯಾದ ಜೋಡಣೆ ಮಾಡಿ ಅದಕ್ಕೆ ಪೈಪ್ ಜೋಡಿಸಿ ಮತ್ತೆ ಆ ಪೈಪ್ ಮುಖಾಂತರ ಆ ಪೈಪ್ ಅನ್ನ ಅಡಿಗೆ ಮನೆಗೆ ಜೋಡಿಸಿ ಅಡಿಗೆ ಮನೆಯಲ್ಲಿ ಒಂದು ಒಲೆ ಇಟ್ಟು ಇದನ್ನು ಮಾಡುವಂತ ಕೆಲಸ ಪರಿವರ್ತನಾ ಸಂಸ್ಥೆಯವರೇ ಮಾಡ್ತೀವಿ. ಮತ್ತೆ ಇದಕ್ಕೆ ತಗಲುವ ವೆಚ್ಚ ಅಂತಂದ್ರೆ ಒಂದು ಸುಮಾರು 18,000 ರೂಪಾಯಿ ಆಗ್ತದೆ. ಈ 18,000 ರೂಪಾಯಿನ ಒಂದೇ ಸಲ ಭರಿಸಲಿಕ್ಕಾಗುವುದಿಲ್ಲ ಅಂತ ನಾವು ಬ್ಯಾಂಕ್ಗಳ ಮುಖಾಂತರ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಬ್ಯಾಂಕ್ಗಳು ಕೂಡ ಇದನ್ನ ಸಾಲ ರೂಪದಲ್ಲಿ ಕೊಡೋದು ಕೂಡ ಅವರು ಒಪ್ಪಿಕೊಂಡಿದ್ದಾರೆ. ಆ ತರ ನಡೀತಾ ಇದೆ. ಈ ಮುಸುರೆ ಗ್ಯಾಸ್ ಏನಿದೆ ಇದು ಬಹಳ ಸಿಂಪಲ್ ಇದೆ, ಇದರಲ್ಲಿ ಏನು ಹೆಚ್ಚಿನ ತೊಂದರೆ ಇಲ್ಲ. ಒಂದು ಸಲ ಇದನ್ನು ಇನ್ಸ್ಟಾಲ್ ಮಾಡಿದ ಮೇಲೆ ಸುಮಾರು 20 ವರ್ಷ ತನೂ ಇದು ಬರ್ತದೆ ಅನ್ನೋ ಒಂದು ನಮಗೆ ಖಾತ್ರಿ ಇದೆ. ಯಾಕಂದ್ರೆ ಈಗಾಗಲೇ ಇದು ಪ್ರಯೋಗ ಆಗಿದೆ. 20 ವರ್ಷದ ಏನು ತೊಂದರೆ ಇಲ್ಲ. 20 ವರ್ಷದವರೆಗೂ ಯಾವುದೇ ಇದರಲ್ಲಿ ಯಂತ್ರ ಇಲ್ಲ, ಏನೂ ಇಲ್ಲ. ಇದರಲ್ಲಿ ಇರೋದೇ ಅಂತಂದ್ರೆ ಒಂದು ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾ ಬೆಳೆ ಬೆಳೆಯಲಿಕ್ಕೆ ನಾವು ಪ್ರತಿ ದಿವಸ ಆಹಾರ ಹಾಕಬೇಕು. ಇದಕ್ಕೆ ಪ್ರತಿ ದಿವಸ ಆಹಾರ ಹಾಕಬೇಕು ಅಂತಂದ್ರೆ ಇದು ನಮ್ಮದು ಇದ್ದಬದ್ದ ಮುಸರೆ, ಮನೆಯಲ್ಲಿ ಏನು ಉಳಿತದೆ ಮುಸರೆ, ಈ ಮುಸರೆ ಹೊರಗೆ ಚೆಲ್ಲಾರ್ದೇನೆ ಈ ಯೂನಿಟ್ಗೆ ಹಾಕಿದ್ರೆ ಇದು ಗ್ಯಾಸ್ ಕೊಡ್ತದೆ. ಒಂದ್ ವೇಳೆ ಅವತ್ತು ನಮ್ಮ ಮನೆಯಲ್ಲಿ ಅಡಿಗೆನೆ ಮಾಡಿಲ್ಲ, ಒಂದೆರಡು ದಿವಸ ಯಾವುದೋ ಕಾರ್ಯ ಇತ್ತು, ನಾವು ಹೊರಗಡೆ ಹೋಗಿದ್ವಿ ಅಂತಂದ್ರೆ ಅದಕ್ಕೇನಿಲ್ಲ, ಈ ಗಿರಣಿನಲ್ಲಿ ಉಳಿದ ಹಿಟ್ಟೇನಿರ್ತದೆ ನೆಲಕ್ಕೆ ಬಿದ್ದ ಹಿಟ್ಟನ್ನು ತಂದು ಒಂದು ದಿವಸ ಎರಡು ದಿವಸ ಹಾಕಿದ್ರು ಅದು ಗ್ಯಾಸ್ ತಯಾರಾಗ್ತದೆ. ಇದಲ್ಲದೆ ಮತ್ತು ಕೊಳೆತ ಬಾಳೆಹಣ್ಣು ಮತ್ತು ಕೊಳೆತ ಯಾವುದೇ ತರದ ಹಣ್ಣುಗಳನ್ನು ಹಾಕಿದರೂ ಕೂಡ ಇದರಿಂದ ಗ್ಯಾಸ್ ಉತ್ಪಾದನೆ ಆಗ್ತದೆ. ಹೀಗಾಗಿ ಹಳ್ಳಿನಲ್ಲಿ ಬಹಳ ಸಂತೋಷ ಪಟ್ಟಿದ್ದಾರೆ ಇದನ್ನ ಹೆಣ್ಣುಮಕ್ಕಳು ನೋಡಿ. ಇನ್ನೂ ಬೇರೆ ಬೇರೆ ತರದ್ದು ಮನೆಯವರು ಇದನ್ನು ತಗೋಬೇಕಂತಾರೆ, ಬಟ್ ಅದು ಇದರದು ಬೆಲೆ ಸ್ವಲ್ಪ ಕಾಸ್ಟ್ಲಿ ಇರೋದಕ್ಕೆ ಸ್ವಲ್ಪ ತೊಂದರೆ ಆಗಿದೆ. ಅದನ್ನು ನಾವು ಬ್ಯಾಂಕ್ನವರ ಮುಖಾಂತರ ನಾವು ಪ್ರಯತ್ನ ಮಾಡ್ತಾ ಇದ್ವಿ, ಬಹುಶಃ ಸಕ್ಸಸ್ ಆಗ್ತದೆ. ಈಗ ಯಾರಾದರೂ ನಮಗೆ ಕೇಳಿದರೆ ಈ ಗ್ಯಾಸ್ ಅನ್ನು ಹೆಂಗ್ ಅಳವಡಿಸಿಕೋಬೇಕು ಅಂತ ಕೇಳಿದ್ರು ಸಹಿತ ನಾವು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೀವಿ. ಈಗಾಗಲೇ ನಾವು ಇದರಂತೆ ಒಬ್ರು ಇಬ್ಬರು ಬಂದಿದ್ರು, ನಾವು ಬಳ್ಳಾರಿ, ಹೊಸಪೇಟೆ ಮತ್ತು ಚಿತ್ರದುರ್ಗ, ಕೋಲಾರ ಜಿಲ್ಲೆಗಳಲ್ಲೂ ಕೂಡ ನಾವು ಇದನ್ನು ಸಲಹೆ ಕೊಟ್ಟಿದ್ವಿ. ಅವರ ಸಲಹೆ ಪ್ರಕಾರ ಈಗಾಗಲೇ ಅಳವಡಿಸಿಕೊಂಡಿದ್ದಾರೆ. ಅನೇಕ ಕುಟುಂಬಗಳು ಯಶಸ್ವಿಯಾಗಿ ಜೈವಿಕ ಅನಿಲವನ್ನು ಉತ್ಪಾದನೆ ಮಾಡಿ ಆನಂದದ ಜೀವನವನ್ನು ಸಾಗಿಸುತ್ತಿವೆ. ಬನ್ನಿ ಅಂಥ ಕೆಲವರ ಅನುಭವಗಳನ್ನು ಈಗ ಕೇಳೋಣ. ಬೆಳಮಗಿಯ ಜ್ಯೋತಿ ಮುರುಡವರು. ಈ ಘಟಕ ಹಾಕಬೇಕು ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇದು ನಿರಂಜನ್ ಧನ್ನಿ ಮತ್ತು ನಮ್ ಶ್ಯಾಮಬಸಪ್ಪ ಮಾಮ ಅವ್ರು ಬಂದ್ ಹೇಳೋರಿ, ಹಿಂಗ್ ಮೈಸೂರದಾಗ ಬಯೋಗ್ಯಾಸ್ ತಯಾರ ಮಾಡೋತಾರಂತ. ಆಮ್ಯಾಗೆ ನಮ್ ಮನ್ಯಾಗ ಹಿಂಗ್ ಹೇಳೋರು ಮಾಡ್ಬೇಕು ಅಂತ ಅಂದ್ರು. ಆಮ್ಯಾಗೆ ಮುಸ್ರಿ ಗ್ಯಾಸ್ ಬಗ್ಗೆ ನಮ್ಗೆ ಏನು ಇಲ್ಲ, ಮುಸ್ರಿ ಗ್ಯಾಸ್ ದಿಂತೆ ಹ್ಯಾಂಗ ಅಡಿಗೆ ಮಾಡ್ಬೇಕು ಇದು ಎಲ್ಲರ ಕೇಳಿರ ಅಂತ ನಕ್ ಬಿಟ್ವಿ. ಆಮೇಲೆ ಅಂದ್ರ ಜೈವಿಕ ಅನಿಲ ಮುಸರಿಯಿಂದ ಉತ್ಪಾದನೆ ಆಗ್ತದ, ಮನೆಯೊಳಗೆ ಏನ್ ಕಸ ಕಡ್ಡಿ ಇರ್ತದ ಅದರಿಂದ ಉತ್ಪಾದನೆ ಆಗ್ತದೆ, ಇದು ಹೆಂಗ್ ಉತ್ಪಾದನೆ ಆಗ್ತದ ನಿಮಗ ಒಂದ್ ಸ್ವಲ್ಪ ಕುತೂಹಲ ಆಯ್ತು? ಇದು ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ ಸರ್. ನಿಮ್ ಮನೆಯೊಳಗೆ ಎಷ್ಟು ಜನ ಇದ್ದೀರಿ ನೀವು? ನಾವು 5 ಜನ ಇದ್ದೀವಿ. 5 ಜನ ನಿಮ್ದೆಲ್ಲ ಒಕ್ಕಲ್ತನೇ ನಿಮ್ದೆಲ್ಲ ಮನೆಯೊಳಗ? ಮೊದ್ಲ ಅಡಿಗೆಗೆ ಏನ್ ಉಪಯೋಗ ಮಾಡ್ತಿದ್ರಿ? ಕಟ್ಟಿಗೆ. ಕಟ್ಟಿಗೆ ಅವು ಎಲ್ಲಿಂದ ತರ್ತಿದ್ರಿ? ಹೊಲದಿಂದ ಸರ್. ಹೊಲದಿಂದ ನೀವೇ ತರ್ತಿದ್ರ ಅಥವಾ ಬೇರೆ ಯಾರಾದ್ರೂ ತಂದು ಕೊಡ್ತಿದ್ರ? ನಾವೇ ರೀ, ನಾವು ನಮ್ಮ ಅತ್ತಿ. ಒಂದ್ ವೇಳೆ ನಮ್ ಗಾಡಿ ಬತ್ತಂದ್ರ ಹೊಲದಿಂದ ಗಾಡಿದಿಂದ ಹಾಕೊಂಡ್ ಬರ್ತಿದ್ವಿ. ಹೊಲ ದೂರ ಅದರಿ ಸರ್. ಹಂಗ ಹೊಲದಿಂದ ತರ್ತಿದ್ವಿ. ಸಮಸ್ಯೆ ಆಗ್ತಿತ್ತು ಬಹಳಷ್ಟು? ಬಹಳಷ್ಟು ಸಮಸ್ಯೆ ಆಗ್ತಿತ್ತು. ತರುವಾಗ ಬಹಳ ಕಷ್ಟ ಆಗ್ತಿತ್ತು. ಮತ್ತೆ ಹೆಂಗ್ ತರುವಾಗ ಗಾಡಿ ಒಂದ್ ವೇಳೆ ಇದ್ದಿದ್ದಿಲ್ಲ ಅಂದ್ರೆ ಹೆಂಗ್ ಮಾಡ್ತಿದ್ರಿ? ಮತ್ತೆ ತಲೆ ಮೇಲೆ ತರ್ಬೇಕ್ರಿ. ತಲೆ ಮೇಲೆ ತರ್ತೀವಿ. ಅಂದಾಜ್ ಎಷ್ಟು ನಡೀತಿದ್ರಿ ನೀವು? ಅಂದಾಜ್ 3 ಕಿಲೋಮೀಟರ್. 3 ಕಿಲೋಮೀಟರ್ ನಡಿಬೇಕಾಗ್ತಿತ್ತು. ತರುವುದು ಊರುವಲ್ಲಿ ಎಷ್ಟಾಗ್ತಿತ್ತು? ಒಂದ್ 5 ಕೆಜಿ 6 ಕೆಜಿ ಎಷ್ಟು ಬರ್ತಿತ್ತು ಮನೆಗೆ? ಒಂದ್ 5-6 ಕಿಲೋ ಬರ್ತಿತ್ತು. ಈ ಒಂದೇನ್ ಘಟಕ ಶುರು ಆಯ್ತು ಅನಿಲ ಘಟಕ, ಅದು ಶುರು ಆದ್ಮೇಲೆ ಈ ಎಲ್ಲಾ ಕಷ್ಟಗಳು ಹೋಗ್ಬಿಟ್ಟವ? ಒಮ್ಮೆ ಅಗ್ದಿ ನೆರಳಾಗಿರಿ. ಗ್ಯಾಸ್ ಉತ್ಪಾದನೆ ಅಂದ್ರೆ ಹೆಂಗ್ ಮಾಡ್ತೀರಿ? ಅದ್ರೊಳಗೆ ಮೊದ್ಲು ಏನ್ ಹಾಕಿದ್ರಿ? ಅದ್ರ ನಂತರ ಏನ್ ದಿವಸ ಏನ್ ಹೆಂಗ್ ಚಟುವಟಿಕೆ ಅದ್ರದ್ದು? ಫಸ್ಟ್ ಡ್ರಮ್ ತಂದು ಕೂಡ್ಸಿರಿ, ಒಳಗ ಸಗಣಿ ಹಾಕಿದೇವ್ರಿ, ನೀರ್ ಹಾಕುದು. 20 ದಿನ ಆದ ಬಳಕ ನಂತರ ಗ್ಯಾಸ್ ಉರಿಯೋಕ್ ತರ ಆಯ್ತ್ರಿ. ಸುರು ಸುರು ಹಂಗೆ ಹಾಕೋತಿ ಚಂದ ಹೇಳ್ತದ್ರಿ ಮನೆಯೊಳಗ. ಹಿಟ್ಟು, ಚಾಪತ್ತಿ, ಪಪ್ಪಿಕಾಯಿ, ರುಚಿ ದಿನಸ್ ಜಾಸ್ತಿ ಹಾಕ್ಬೇಕ್ರಿ. ಮಜ್ಜಿಗೆ, ಮೊಸರು, ಹುಳಿ ದಿನಸ್ ಹಾಕ್ಬಾರ್ದ್ರಿ. ಹುಳಿ ಹಾಕ್ಬಾರ್ದು? ಹಾಕ್ಬಾರ್ದ್ರಿ. ಅದ್ರ ಬಗ್ಗೆ ಎಲ್ಲ ಕಲ್ತಿರಿ ನೀವು? ಟ್ರೈನಿಂಗ್ ಕೊಟ್ಟರೆ ನಿಮಗ? ಯಾರು ಘಟಕ ಮಾಡ್ಯಾರ ಅವ್ರು ಬಂದು ಟ್ರೈನಿಂಗ್ ಕೊಟ್ಟರು? ಕೊಟ್ಟರು. ಹಿಂಗ್ ಮಾಡಬೇಕು, ಹಿಂಗ್ ಮಾಡಬಾರದು ಅಂತ ಹೇಳಿ ನಿರ್ವಹಣೆ ಹೆಂಗ್ ಮಾಡಬೇಕು ಅಂತ ಹೇಳಿ ಎಲ್ಲ ಹೇಳ್ಯಾರ. ಅದ್ರ ಪ್ರಕಾರನೇ ನೀವು ಮಾಡ್ತಾ ಇದ್ರಿ. ಅಂದಾಜು ಒಂದ್ ದಿವಸದೊಳಗೆ ಎಷ್ಟು ಅಲ್ಲಿ ವೇಸ್ಟ್ ಹಾಕ್ತಿರಿ? ವೇಸ್ಟ್ ಒಂದ್ 2-3 ಕೆಜಿ. ಒಂದ್ 2-3 ಕೆಜಿ ಬರ್ತಾವ. ಹೊಲದೊಳಗಿಂದ ವೇಸ್ಟ್ ಏನಾದ್ರು ತಂದು ಮನೆಯೊಳಗೆ ಹಾಕ್ತಾ ಇದ್ರಿ? ಏನಿಲ್ಲ. ಬೆಳೆಯುವಂತ ಬೆಳೆಗಳಾಗ್ಲಿ, ತಪ್ಪಲಾಗ್ಲಿ, ಸುತ್ತಮುತ್ತಲು ಗಿಡದ ತಪ್ಪಲು? ಗಿಡ ತಪ್ಪಲು ಹಾಕೋಕ್ ಬರಂಗಿಲ್ಲ. ಹಾಕಕ್ ಬರೋದಿಲ್ಲ ಮನೆಯೊಳಗಿಂದ ಅಷ್ಟೇ. ಈ ಮತ್ತೆ ಕಾಯಿಪಲ್ಯ ಅದಿರ್ತಾವಲ್ಲ, ಅವ ಏನ್ ಮಾಡ್ತೀರಿ? ಸಣ್ಣ ತುಣುಕ್ ತುಣುಕ್ ಮಾಡಿ ಹಾಕ್ಬೇಕು. ಅದೇ ಸಣ್ಣ ತುಣುಕ್ ಮಾಡಿ ಹೆಚ್ಚಿ ಅವನ್ನ ಎಲ್ಲ ಕಲಸಿ ಅದನ್ನ ಹಾಕಬಹುದು ನೀವು? ಹಣ್ಣುಗಳು ಹಾಕ್ಬೋದ್ರಿ. ಅಂದ್ರೆ ಕೊಳತಿದ್ದ ಹಣ್ಣುಗಳನ್ನ ಹಾಕ್ತಾ ಇದ್ರಿ. ಮನೆಯೊಳಗೆ ಏನೇನು ವೇಸ್ಟ್ ಇರ್ತದೋ ಅದನ್ನೆಲ್ಲ ನೀವು ಚೇಂಬರ್ಗೆ ಹಾಕ್ತಾ ಇದ್ರಿ. ಈಗ ರೊಟ್ಟಿ ಮಾಡೋ ಹೊತ್ತಿನಾಗ ಹಿಟ್ಟು ಬೀಳುತ್ತಿದ್ರಿ, ಗೋಧಿ ಹಿಟ್ಟನಾದಾಗ ನೀರಾದು ಉಳಿತದ್ರಿ, ಅದು ಒಯ್ದು ಹಾಕ್ಬೋದು. ಈಗ ನಾವು ಬಾಳೆಹಣ್ಣು ತರ್ತೇವ್ರಿ ಮನೀಗ, ಬಾಳೆಹಣ್ಣು ತರುವಾಗ ಅವು ಕೆಡ್ತಾವ್ರಿ, ಕೆಟ್ಟಾಗ ಸಣ್ಣ ಮಿಶ್ರಣ ಮಾಡಿ ಒಳಗೆ ಹಾಕ್ಬೋದ್ರಿ. ಒಟ್ಟಿ ವೇಸ್ಟ್ ಅಂತ ಏನು ಬರಂಗಿಲ್ಲ. ಒಟ್ಟು ವೇಸ್ಟ್ ಅನ್ನುವುದೇ ಇಲ್ಲ ಮನೆಯೊಳಗ. ಅದರಿಂದ ಎಲ್ಲ ಗ್ಯಾಸ್ ಉತ್ಪಾದನೆ ಆಗ್ತದ, ಮತ್ತೆ ಸರಳವಾಗಿ ಆಗ್ತದ ಅಡಿಗೆ ಎಲ್ಲ. ಸರಳವಾಗಿ ಅಡಿಗೆ ಮಾಡುವಂತ ಟೈಮ್ ಏನಾದ್ರೂ ಕಡಿಮೆ ಆಗ್ತದ? ಹಾರಿ, ಒಲಿ ಮ್ಯಾಗಿಂತ ಕಡಿಮೆ ಆಗುತ್ತದ್ರಿ. ಒಲಿ ಮೇಲೆ ಎಷ್ಟು ಟೈಮ್ ಕಳೀತಿದ್ರಿ ನೀವು ಅಡಿಗೆ ಮನೆಯೊಳಗ? ಒಂದ್ 3-4 ಗಂಟೆ ಇರಬೇಕ್ರಿ. ಈಗ 2 ಗಂಟೆದಾಗೆ ಮುಗಿದು ಹೋಗಿ. 2 ಗಂಟೆದೊಳಗೆ ಮನೆ ಮಂದಿ 5 ಜನರಿಗೆ ಅಡಿಗೆ ಅದೆಲ್ಲ ತಯಾರಾಗ್ತದೆ. 2 ಹೊತ್ತು ಅಡಿಗೆ, ನಾಷ್ಟಾ, ಚಹಾ ಎಲ್ಲ ಆಗುತ್ತೆ ಮನೆಗೆ ಬಂದವರಿಗೆ. ಜಾಸ್ತಿ ಬಂದ್ರ ಆಗಲ್ರಿ, ನೆಂಟರು ಹಿಂಗ್ ಬಂದ್ ಹೋತಾರಲ್ರ ನಾಷ್ಟಾ ಅದು. ಹಿಂಗ ಎಲ್ಲರೂ ಬಂದು ಊಟ ಮಾಡ್ಬೇಕು ಅಂತಂದ್ರ ಆಗಂಗಿಲ್ಲ, ಒಲಿ ಹಚ್ಚಬೇಕ್ರಿ. ಅವಾಗ ಒಲಿ ಹಚ್ತೀರಿ? ಪೈಲೆ ಹೋಗ್ತಿತ್ರಿ, 3 ಲೀಟರ್ ಚಾ ಅದು ಯಾರ ಬಂದ್ರೆ ಸ್ಟೋವ್ ಮ್ಯಾಗ ಮಾಡ್ತಿದ್ವಿ. ಈ ಸ್ಟೋವ್ ಉಪಯೋಗ ಒಟ್ಟ ಮಾಡಂಗಿಲ್ರಿ ಸರ್. ಅಡಿಗೆ ಮಾಡುವಾಗ ಉರುವಲಿನ ಮೇಲೆ ಕಟ್ಟಿಗೆ ಮೇಲೆ ಕಣ್ಣುಗಳಿಗೆ ತ್ರಾಸ ಆಗುದು, ಮೂಗಿಗೆ ತ್ರಾಸ ಆಗುವಂತದ್ದು, ಶ್ವಾಸಕೋಶಗಳಿಗೆ ತ್ರಾಸ ಆಗುವಂತದ್ದು, ಇವೆಲ್ಲ ಸಮಸ್ಯೆ ಇದ್ದು ಇದ್ದು ಈಗ ಹೋಗ್ಬಿಟ್ಟಿವ್ರಿ. ಅವ್ ನೆನಪೇ ಬರಂಗಿಲ್ರಿ. ಆ ಎಳಗಿಂದು ಕಟ್ಟಿಗೆ ಹಚ್ಚೋತನಾಗ ಊದ್ಬೇಕು, ಆರ್ತಂದ್ರೆ ಅದು ಏನ್ ಸಮಸ್ಯೆಗಳೇ ಇಲ್ಲ ಈಗ. ಆರಾಮ ಅನ್ಸದ ಆರಾಮ ಅನ್ಸದ. ಆಳಂದ ತಾಲೂಕು ಬೆಳಮಗಿಯ ಶ್ರೀಮತಿ ಗುರುಬಾಯಿ ಶರಣಬಸಪ್ಪ ಮುರುಡವರು ಇವತ್ತ ನಮ್ ಜೊತೆಗಿದ್ದಾರೆ. ಮೈಸೂರದವರು ಅಲ್ಲೆಲ್ಲ ಮಾಡಿದ್ದಾರತ್ರಿ, ಮೊದಲೇ ಚಿತ್ರ ತಂದು ತೋರಿಸೋರು ಈ ತರ ಎಲ್ಲ ಮಾಡಿದ್ದಾರೆ, ನೀವು ಉಪಯೋಗಿಸಿ ನೋಡ್ರಿ ಆತದ ಅಂತ ಹೇಳಿ ಅಲ್ಲಿದಿಂದ ಡ್ರಮ್ಗಳೆಲ್ಲ ತಂದು ಸ್ಟಾರ್ಟಿಂಗ್ ಚಾಲು ಮಾಡಿದ್ರಿ. ಅಲ್ಲಿದಿಂದ 2 ಗುಂಟಲ್ ಹಂಗ್ ಸಗಣಿ ಹಾಕಿದೇವ್ರಿ ಮೊದಲು. ಆನಂತರ 8 ದಿನ ಅದು ಬಿಟ್ಟು ಸ್ಟಾರ್ಟಿಂಗ್ ಮಾಡಿದ್ರಿ, ಬಯೋಗ್ಯಾಸ್ ಚಾಲು ಆಯ್ತು. ಅದ್ರೊಳಗೆ ಸಗಣಿ ಅಲ್ಲದೆ ಮತ್ತೇನೇನು ಹಾಕ್ತೀರಿ ನೀವು? ಸ್ಟಾರ್ಟಿಂಗ್ ಸಗಣಿ ಹಾಕೇವ್ರಿ 20 ದಿನ ಹಂಗ್ ಬಿಟ್ಟು. ನಂತರ ಬಂದ್ಬಾಕ ಈಗ ಬರೀ 100 ಗ್ರಾಂ ಹಿಟ್ಟು ಹಾಕೇವ್ರಿ. ಇದು ಗೋಧಿ ಹಿಟ್ಟು, ಜಾದ ಹಿಟ್ಟು, ಮನೆಯಾಗ ಯಾವ್ದು ಇರ್ತದೆ ಹಿಟ್ಟು, ವೇಸ್ಟ್ ಹಿಟ್ಟು ಯಾವ್ದು ಇರ್ತದೆ ಅದು ಹಾಕಿರಿ. ಅಂದ್ರೆ ಈಗ ನೀವು ಚಾಳಾಶಿರ್ತೀರಿ, ಅದನ್ನು ಹಾಕ್ತೇವೆ. ಈ ಗಿರಣಿಯಲ್ಲಿ ಹಿಟ್ಟಿದ್ದವ್ರು ವೇಸ್ಟ್ ಇರ್ತದಲ್ರಿ, ಅದನ್ನ ತಂದು ಅದನ್ನು ಕೂಡ ಹಾಕ್ತೀರಿ. 1 ಕೆಜಿ ತನ ಅದ ಹಾಕಿದ್ರಿ, 1 ಕೆಜಿ ತನ ಹಾಕ ನಂತರ ಮುಂದ ಮನೆಗೆ ವೇಸ್ಟ್ ಇದ್ದೀವೆಲ್ಲ ಹಾಕದ್ರಿ ಹಣ್ಣು. ಈಗೇನು ಅದನ್ನ ಘಟಕೆಯನ್ನ ನಿಮ್ಮಲ್ಲಿ ಬಂದು ಕೂಡಿಸಿ ಹೋಗ್ಯಾರ, ಅದಕ್ಕೆ ಎಷ್ಟು ಖರ್ಚಾಗ್ಯದ ನಿಮಗೆ ಲೆಕ್ಕದ ಪ್ರಕಾರ? ನಮ್ ಕಡೆಯಿಂದ 5,000 ತೊಂಡಾರಿ, ಮ್ಯಾಗ 25,000 ತನಕ ಖರ್ಚ ಬಂದದ್ರಿ, ಎಲ್ಲ ನಬಾರ್ಡ್ ಬ್ಯಾಂಕಿನವ್ರು ಮಾಡಿ. ಹೌದಾ, ಇದರಿಂದ ನಿಮ್ಗೆ ಬಹಳಷ್ಟು ಅನುಕೂಲ ಆಗ್ಯದ? ಈಗ ಬಹಳಷ್ಟು ಅನುಕೂಲ ಆಗ್ಯದ. ನಾವು ಕಟ್ಟಿಗೆ ಒಲಿ ಮೇಗೆ ಮಾಡ್ತಿದ್ದೇವ್ರಿ, ಬೀಗರು ನೆಂಟರು ಜಾಸ್ತಿ ಬರೋದು, ಚಾ ಮಾಡೋದು ಈಗ ಮತ್ತೆ ಹೆಚ್ಚಾಗ್ಯಾರೀ ಬೀಗರು. ಈಗ 20 ಸಾರಿ ಒಲಿ ಊರೋದು ತ್ರಾಸ ಆಗ್ತದ, ಈ ಗ್ಯಾಸ್ ಮ್ಯಾಗಂದ್ರ ಅರ್ಜೆಂಟ್ ನಮಗೂ ಮಾಡಕ್ ಏನ್ ತ್ರಾಸ ಆಗದಿಲ್ಲ. ಇಲ್ದ್ರ ಬೀಗರು ಬಂದ್ರಂದ್ರ ಅಯ್ಯೋ ಬಂದ್ರೆ ಒಲಿ ಹೋಗ್ತಾಕ್ಬೇಕಂತ ಹೇಳಿ ಮನ್ಸಿಗೆ ಇದು ಆಗುತ್ತಲ್ರಿ, ಅದ್ರದಿಂದ ಏನ್ ತ್ರಾಸ ಇಲ್ರಿ. ಹಿಂದ ಮತ್ತೆ ಕಟ್ಟಿಗೆನೆ ಉಪಯೋಗ ಮಾಡ್ತಿದ್ರಿ ನೀವು? ಹ್ಮ್, ಕಟ್ಟಿಗೆನೆ ಉಪಯೋಗ ಮಾಡ್ತಿದ್ದೆ. ಅವಾಗ ಬಹಳ ಕಷ್ಟ? ಹ್ಮ್, ಬಹಳ ಕಷ್ಟ ರೀ ಒಲಿ ಮೇಗ್ ಮಾಡೋದು. ಮತ್ ಕಟ್ಟಿಗೆ ಯಾರು ತಂದು ಕೊಡ್ತಿದ್ರಿ ನಿಮ್ಮ ಮನ್ಯಾಗ? ಆಳ್ ಮಕ್ಕಳು ಅದಾರಿ, ತಂದು ಕೊಡ್ತಾರ, ಕಣ್ಣು ಉರಿತೀರಿ ಹಾಗೆ. ಮನ್ಯಾಗ ಯಾರು ಅಡಿಗೆ ಮಾಡಿದ್ರು ಅದು ಸಮಸ್ಯೆ ಆಗೋದಿಲ್ಲ. ಈಗ ಸಣ್ಣ ಹುಡುಗರು ಹಿಡಿದು ಮನೆಗ್ ಬಂದು ಹಿಡಿದು ಯಾರು ಬಿ ಹಚ್ತಾರಿ, ಚಾ ಯಾರು ಬಿ ಮಾಡ್ಕೋತಾರ. ನಾವು ಊರಿಗೆ ಹೋಗಿದ್ರೆ ಗ್ಯಾಸ್ ಅದಾರಿ, ಅದ್ರಿಂದ ಮಾಡ್ಕೋ ಹಾನಿ ಇತ್ತಿದ್ರ ಮ್ಯಾಗ ಏನ್ ಹಾನಿ ಇಲ್ಲ. ಹುಡುಗರು ಮಾಡ್ಕೋಬಹುದ್ರಿ, ಏನಿದೆ? ಎಷ್ಟು ಜನ ಇದ್ದೀರಿ ಮನ್ಯಾಗ? 4 ಜನ ಇದ್ದೆ. 4 ಜನರಿಗೆಲ್ಲ ಅನುಕೂಲ ಆಗ್ತದೆ, ಸಾಕಷ್ಟು ಉತ್ಪಾದನೆ ಆಗ್ತದೆ. ಉತ್ಪಾದನೆ ಆಗ್ತದೆ. 1,000 ಲೀಟರ್ ಒಂದು ಟ್ಯಾಂಕ್, 750 ಲೀಟರ್ ಒಂದು ಟ್ಯಾಂಕ್. ಇದರಿಂದ ನಿಮಗೆ 1 ದಿವಸಕ್ಕಾಗುವಷ್ಟು ಉತ್ಪಾದನೆ ಆಗ್ತದೆ. ಏನ್ 2 ಹೊತ್ತು ಅಡಿಗೆ ಆಗ್ತದೆ? ಆಗುತ್ತೆ. ಆಮೇಲೆ ನೀರ್ಗೀರ್ ಏನಾದ್ರೂ ಕಸ? ನೀರ್ ಕಸಕ್ಕೆ ಸಾಕಾಗಲ್ರಿ, ಸಾಕಾಗೋದಿಲ್ಲ, ಅಡಿಗೆ ಅಷ್ಟೇ ಆಗುತ್ತೆ. ಸುತ್ತಮುತ್ತಲ ಎಲ್ಲ ಬಂದು ನೋಡ್ತಾರ ನಿಮ್ಮಲ್ಲಿ? ನೋಡಿದ್ದೆ. ಈಗಾದ್ರೂ ಬರ್ತಾ ಇದ್ದಾರ? ಬರ್ತಾರಿ, ನೋಡ್ತಾರೆ. ಹೆಂಗದ ಏನು? ಮುಸುರು ಗ್ಯಾಸ್ ಬಂದಾಗ ಬಹಳ ಜನ ಬಂದ್ ನೋಡ್ಯಾರ. ಮುಸುರಿಲೆ ಗ್ಯಾಸ್ ಹೆಂಗ್ ಉತ್ಪತ್ತಿ ಆಗ್ತದ ಅಂತ ಹೇಳ್ತೇವೆ. ಆಗೋದಿಲ್ಲ ಅಂತ ಬಹಳ ಜನ ಎಂದ್ರಿ, ಎಲ್ಲರೂ ಹಿಂಗ್ ಹೆಂಗ್ ಆಗ್ತದ ಅಂತ ಹೇಳಿ. ಒಂದು ಪವಾಡ ಆದಂಗ ಆಯ್ತು. ಮತ್ ಮುಸುರಿಲೆ ಗ್ಯಾಸ್ ಉತ್ಪತ್ತಿ ಆಗುತ್ತಂದ್ರೆ ಇದರಿಂದ ಬಹಳ ಉಪಯೋಗ ಆಗ್ಯದ್ರಿ. ಸಿಟಿಯಲ್ಲಿ ಸಿಲಿಂಡರ್ ತುಂಬಿಸ್ಕೊಂಡ್ ಬರಕ್ ಹಳ್ಳಿಯಲ್ಲಿ ಸಿಗೋದಿಲ್ಲ, ಇದರಿಂದ ಹಳ್ಳಿ ಜನಕ್ಕೆ ಸಾಕಷ್ಟು. ಈಗ 4 ಮಂದಿಗೆ ಸಾಕಷ್ಟು ಆಗ್ತದೆ? ಸಾಕಷ್ಟು ಆಗ್ತದೆ. ಹೌದಾ? ಮತ್ ಬಹಳಷ್ಟು ಮಂದಿ ಬಂದ್ರಂದ್ರ ಒಲಿ ಉಪಯೋಗಿಸೋದ್ರಿ? ಒಲಿ ಉಪಯೋಗ ಮಾಡ್ತೀರಿ ಅಂದ್ರ ಗ್ಯಾಸ್ ಒಂದ್ ಸ್ವಲ್ಪ ಕಡಿಮೆ ಬೀಳ್ತದೆ ನಿಮ್ಗೆ? ಕಡಿಮೆ ಬೀಳ್ತದೆ. ಆದ್ರೂ ಕೂಡ ಎಷ್ಟು ಇದ್ದಷ್ಟೆಲ್ಲ ಉಪಯೋಗ ಮಾಡ್ಕೊಳ್ಬಹುದು, ಎಷ್ಟು ಇದ್ದಷ್ಟು ಉಪಯೋಗ ಮಾಡ್ಕೋಬಹುದ್ರಿ. ಬೆಳಿಗ್ಗೆ ಮತ್ ನಡೀತದೆ? ಯಾವ ಟೈಮಿಗೆ ಹಾಕ್ತೀರಿ ಅದ್ರೊಳಗೆ ಎಲ್ಲ ಕಸ ಮುಸ್ರಿ ಇದ್ದಿದ್ದು? ಸಾಯಂಕಾಲ ಹಾಕ್ತಿರೋ? ಬೆಳಿಗ್ಗೆ ಟೈಮ್ ಹಾಕ್ತಾರೆ. ಬೆಳಿಗ್ಗೆ ಟೈಮ್ ಹಾಕಿದ್ದು ಅಂದ್ರೆ ನಿಮ್ಮಲ್ಲಿ ಯಾವಾಗ ಸಿಗ್ತದ ಅವಾಗ ಹಾಕೋತಾ ಇರ್ತೀರಿ? ರಾತ್ರಿ ಆಗಿದ್ದೆಲ್ಲ ಕಲೆಕ್ಟ್ ಮಾಡಿ ಹೆಂಗೆ ಇಡ್ತೇವ್ರಿ? ಬೆಳಿಗ್ಗೆ ತಕ್ಷಣ ಎಲ್ಲ ಈಗ ಹಣ್ಣುಗಳು ಇರ್ತಾವಲ್ಲ, ಬಾಳೆಹಣ್ಣು ಕೊಳತಿ ಇರ್ತಾವಲ್ಲ, ವೇಸ್ಟ್ ಇದ್ದು ಅವೆಲ್ಲ ಕಿಂಚಿ ಎಲ್ಲ ಹಾಕಿರ್ತೇವೆ. ಹಣ್ಣಿನ ಸಿಪ್ಪೆಗಳು ಎಲ್ಲ ಕಿಂಚಿಟ್ಟು ಬೆಳಿಗ್ಗೆ ಅದ್ ಹೆಂಗ್ ನೇರವಾಗಿ ಹಾಕುದ ಅಥವಾ ಅದಕ್ಕೆ ಎಲ್ಲ ಸಣ್ಣ ಮಿಶ್ರಣ ಮಾಡ್ಬೇಕು? ಸಣ್ಣ ಮಿಶ್ರಣ ಮಾಡ್ತೀವಿ, ಹಾಕಿ ಬಿಡ್ತೇವೆ. ಅಂದ್ರೆ ಕೈಲೇನೆ ನೀವು? ಕೈಲೇನೆ ನೀರೊಳಗ ಕಿವಿಚಿ ಅದಕ್ಕೆ ಹಾಕ್ತೇವೆ. ಕಸ ಎಷ್ಟು ಉತ್ಪಾದನೆ ಆಗ್ತದೆ ಅಂದಾಜು ಮನೆಯೊಳಗೆ? 2 ಲೀಟರ್ ಆಗ್ತದೆ. 2 ಲೀಟರ್ ಉತ್ಪಾದನೆ ಆಗ್ತದೆ, ಅಷ್ಟು ಸಾಕಾಗ್ತದೆ. ಊಟ ಮಾಡಿದ ವೇಸ್ಟ್ ಕೈ ತಕೊಂಡಿದ್ದು ಮುಸ್ರಿ ಇರ್ತದಲ್ರಿ, ಅದು ಎಲ್ಲ ಅದಕ್ಕೆ ಹಾಕ್ತೇವ್ರಿ. ರೊಟ್ಟಿ ಈಗ ಮಾಡ್ತೇವೆ, ತಾಯಿ ಬಿದ್ದಿದ್ ಹಿಟ್ಟು ಅದನ್ನು ವೇಸ್ಟ್ ಆಗಿರೋದಿಲ್ಲ, ಅದನ್ನು ಎಲ್ಲ ಬರ್ಚಿ ಒಟ್ಟು ವೇಸ್ಟ್ ಆಗದೇ. ಒಟ್ಟು ವೇಸ್ಟ್ ಅನ್ನೋದೇ ಇಲ್ಲ ಇಲ್ರಿ. ಇದು ಬಹಳ ಸಂತೋಷದ ವಿಷಯ. ಯಾಕಪ್ಪ ಅಂತಂದ್ರ ಎಲ್ಲಿ ಒಯ್ದು ತಿಪ್ಪಿಗೆ ಹಾಕಬೇಕು, ಏನ್ ಮಾಡಬೇಕು ಅನ್ನುವಂತದ್ದು ಒಂದ್ ಸಮಸ್ಯೆ ಇರ್ತೈತಿ. ಏನು ವೇಸ್ಟೇ ಆಗುದಿಲ್ಲ ಅಂತಂದಾಗ ವೇಸ್ಟ್ ಇಲ್ಲದೆ ಮತ್ ನಮ್ಗೆ ಅನುಕೂಲ ಭೀ ಆಗುತ್ತೆ, ಇದರಿಂದ ಬಹಳ ಉಪಯೋಗ. ಆರೋಗ್ಯದ ಮೇಲೆ ನಿಮ್ಗೆ ಏನಾದ್ರೂ ಪರಿಣಾಮಗಳು ಅದಾವ ಅಂತ ಅನಿಸ್ತದ? ಏನೇನು ಆರೋಗ್ಯದ ಮೇಲೆ ಪರಿಣಾಮಗಳು ಅಂತಂದ್ರೆ ಏನ್ ತಿಳ್ಕೊಂಡ್ರಿ ನೀವು? ಈಗ ಶ್ವಾಸದಾಗ ಹೋಗಿ ಹೋಗುತ್ತಿದೆ, ತ್ರಾಸ ಆಗುತ್ತೆ, ಅದರಿಂದ ಈಗ ಹೋಗಿ ಕಮ್ ಹೋಗುತ್ತೆ, ಅದರಿಂದ ಮನುಷ್ಯನ ಆರೋಗ್ಯಕ್ಕೂ ಬರ್ತಿದೆ. ಖರ್ಚು ಅದೇನಾದ್ರೂ ಕಡಿಮೆ ಕಡಿಮೆ. ಈಗ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಗೆ ಒಲಿ ಹೊತ್ತೇಕಲಾರ್ದೆ ಇದಿಲ್ರಿ, ಈಗ ಎದ್ದ ತಕ್ಷಣ ಒಲಿ ಏನ್ ಹೊತ್ತೇಕದಿಲ್ಲ, ಬಡಿಯಾಡ್ಕೋತ್ ಗ್ಯಾಸ್ ಮ್ಯಾಗ ಅಡಿಗೆ ಮಾಡ್ತೇವೆ. ನೀವು ಕಟ್ಟಿಗೆ ಬಂದ್ ಮಾಡ್ಬಿಟ್ರಿ, ಕಟಗಿ ಬಂದ್ ಮಾಡಿ ಒಮ್ಮೆ ಗ್ಯಾಸ್ ಸ್ಟೋವ್ ಸ್ಟಾರ್ಟ್ ಆಯ್ತು. ಅವಾಗ ಯಾವಾಗ ಅಡಿಗೆ ಮಾಡ್ಲಿ ಅಂತ ಅನಸ್ತಿತ್ತ ನಿಮ್ಗೆ? ಯಾವಾಗ ಅಡಿಗೆ ಮಾಡ್ಲಿ, ಯಾವಾಗ ಚಾ ಮಾಡಿ ಕೊಡ್ಲಿ ಅಂತ ಅನಸ್ತಿತ್ತ? ಈಗ್ರಿ ಗ್ಯಾಸ್ ಬಂದ್ ಕೊಡ್ಲಿಂಗ್ ಯಾವಾಗ ಯಾರ ಆಯ್ತು ಒಟ್ ಬೇಜಾರ ಅಂಬದೇ ಇರ್ತದೆ, ಯಾವಾಗ ಅಡಿಗೆ ಮಾಡ್ಕೊಡ್ಲಿ ಅಂತ ಆಯ್ತು. ನಾಷ್ಟಾ ಚಾ ಎಲ್ಲ ಆಗುತ್ತೆ, ಎಲ್ಲ ಆಗ್ಬಿಡ್ತು. ಬಹಳ ಖುಷಿ ಆಯ್ತಲ್ಲ. ಈ ಅನುಭವಗಳನ್ನು ಕೇಳಿದ ಮೇಲೆ ನಿಮ್ಮ ಮನೆಯಲ್ಲೂ ಕೂಡ ಒಂದು ಜೈವಿಕ ಅನಿಲದ ಘಟಕ ಇರಬೇಕೆಂದು ಅನಿಸುತ್ತದೆಯಲ್ಲವೇ? ಈ ಘಟಕಕ್ಕಾಗಿ ಯಾರಲ್ಲಿ ಕೇಳಬೇಕು ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬೇಕಲ್ಲವೇ? ಯಾರನ್ನು ಸಂಪರ್ಕಿಸಬೇಕು ಎಂಬುದನ್ನು ನಾವು ನಿಮಗೆ ಹೇಳುತ್ತೇವೆ. ಆದರೆ ಅದಕ್ಕೂ ಮೊದಲು ಇನ್ನೂ ಕೆಲವು ವಿಚಾರಗಳನ್ನು ತಾವು ತಿಳಿಯಬೇಕಾಗಿದೆ. 1000 ಲೀಟರ್ ಗಾತ್ರದ ಪಿವಿಸಿ ಟ್ಯಾಂಕ್ನಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿ ಉಳಿಯುವ ಮುಸುರೆ ಪದಾರ್ಥಗಳನ್ನು ಕೊಳೆಸಿದಾಗ ಅದರಿಂದ ಮಿಥೇನ್ ಎನ್ನುವ ಅಡುಗೆ ಅನಿಲ ಉತ್ಪತ್ತಿಯಾಗುತ್ತದೆ. ಸೂಕ್ತ ಪೈಪುಗಳ ಮೂಲಕ ಈ ಇಂಧನವನ್ನು ನಿಮ್ಮ ಅಡುಗೆ ಮನೆಗೆ ತಂದು ವಿಶೇಷವಾದ ವಲಯ ಮೂಲಕ ಅಡುಗೆ ತಯಾರಿಸಬಹುದು. ಅಡುಗೆಗೆ ಬಳಸಿದ ಪಾತ್ರೆಗಳು ಕರಕಲಾಗುವುದನ್ನು ತಡೆಗಟ್ಟಬಹುದು. ಅಡುಗೆಗೆ ಕಟ್ಟಿಗೆ, ಕುಳ್ಳು, ಘಾಸ್ಲೇಟ್ ಬಳಕೆಯನ್ನ ನಿವಾರಿಸಬಹುದು. ಒಂದು ಅಂದಾಜಿನಂತೆ ಪ್ರತಿ ಕುಟುಂಬವು ಅಡುಗೆ ಇಂಧನಕ್ಕಾಗಿ ತಿಂಗಳಿಗೆ ಸರಾಸರಿ 350-500 ರೂಪಾಯಿವರೆಗೂ ಉಳಿತಾಯ ಮಾಡಬಹುದು. ಕಟ್ಟಿಗೆ ಉಳಿತಾಯದಿಂದ ಕಾಡು ಉಳಿದರೆ, ಕುಳ್ಳಿನ ಉಳಿತಾಯದಿಂದ ಹೊಲಕ್ಕೆ ಗೊಬ್ಬರ ಹೆಚ್ಚಿಸಬಹುದು. ಮುಸುರೆ ಪದಾರ್ಥಗಳನ್ನು ಎಲ್ಲೆಂದರಲ್ಲಿ ಚೆಲ್ಲುವುದನ್ನು ತಪ್ಪಿಸಿ ನಿಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛ ಹಾಗೂ ಆರೋಗ್ಯಪೂರ್ಣವಾಗಿ ಇಟ್ಟುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ತಾವು ಈಗ ಹೇಳುವ ಮೊಬೈಲ್ ನಂಬರ್ ಅನ್ನು ಸಂಪರ್ಕಿಸಬಹುದು. 9972058434. ಮೊಬೈಲ್ ನಂಬರ್ ಇನ್ನೊಮ್ಮೆ 9972058434. ಒಬ್ಬ ಜವಾಬ್ದಾರಿಯುತ ಮಹಿಳೆಯಾಗಿ ಇಂಥ ಒಂದು ಘಟಕವನ್ನು ನಿಮ್ಮ ಮನೆಯಲ್ಲಿ ಸ್ಥಾಪಿಸಿಕೊಂಡು ನೋಡಿ. ಆಗ ನೀವು ಈ ಹಾಡನ್ನ ಬೇಡವೆಂದರೂ ಹಾಡುತ್ತೀರಿ. ತ್ಯಾಜ್ಯಗಳಿಂದ ಜೈವಿಕ ಅನಿಲ ಉತ್ಪಾದಿಸುವ ತಾಂತ್ರಿಕತೆ ಕುರಿತ ಕಾರ್ಯಕ್ರಮ ಮುಸುರೆಯಿಂದ ಮುಗುಳ್ನಗೆ ರೂಪಕ ಕೇಳಿದಿರಿ. ಧ್ವನಿಗಳು ವೀಣಾ ಎಸ್ ಕುಲಕರ್ಣಿ ಹಾಗೂ ಮಧು ದೇಶ್ಮುಖ್. ನಿರೂಪಣೆ ಹಾಗೂ ಸಂಕಲನ ಶೋಭಾ ಎನ್ ವಕೀಲ್. ರಚನೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈಗ ಕೇಳಿ ಬೆಟಗೇರಿಯಾ ನಾಗಪ್ಪ ಹುಚ್ಚಪ್ಪ ಭಜಂತ್ರಿ ಮತ್ತು ಸಂಗಡಿಗರಿಂದ ಘಂಟಾ ತರಂಗ ವಾದನ. ಹ್ಞೂ.